ಒಂದೆರಡು ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಸೊ ಇದು ನೆರಡಿ ರೋಗವು ಒಂದು ಬ್ಯಾಕ್ಟೀರಿಯಿಂದ ಬರುವ ಕಾಯಿಲೆ ಆಗಿದ್ದು, ಸೊ ಇದನ್ನು ನಾವು ಪ್ರಾಣಿಜನ್ಯ ರೋಗ ಅಂದ್ರೆ ಜುನೋಟಿಕ್ ಡಿಸೀಸಸ್ ಅಂತ ಕರೀತೇವೆ. ಸೊ ಪ್ರಾಣಿಜನ್ಯ ರೋಗ ಅಂದ್ರೆ ಸೊ ಪ್ರಾಣಿ ಮೂಲದ ರೋಗಗಳು ಸ್ವಾಭಾವಿಕವಾಗಿ ಮನುಷ್ಯನಿಗೆ ಹರಡುವಂತ ರೋಗವಾಗಿರುತ್ತದೆ. ಸೊ ಅಂತ ರೋಗವನ್ನು ನಾವು ಪ್ರಾಣಿಜನ್ಯ ರೋಗ ಎಂದು ಕರೆಯುತ್ತೇವೆ. ಸೊ ಈ ರೋಗ ಬರಲು ಮೂಲ ಕಾರಣ ಏನೆಂದರೆ ಸೊ ಬ್ರುಸಿಲಸಿಸ್ ಅಂಥ್ರಾಕ್ಸಿಸ್ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಉಂಟಾಗುವ ಮಾರಣಾಂತಿಕವಾದ ರೋಗವಾಗಿದೆ. ಸೊ ಈ ರೋಗವು ಸಾಮಾನ್ಯವಾಗಿ ಸಾಕು ಪ್ರಾಣಿಗಳಾದಂತಹ ಹಸು, ಮೇಕೆ, ಎಮ್ಮೆ, ಕುರಿ, ಕುದುರೆ, ಹಂದಿಗಳಲ್ಲಿ ಮತ್ತು ಇವನ್ ಕಾಡು ಪ್ರಾಣಿಗಳಾದ ಜಿಂಕೆ, ಕೃಷ್ಣಾಮುಗ, ಕಾಡೆಮ್ಮೆ ಹಾಗೂ ಆನೆಗಳಲ್ಲಿ ಕಂಡುಬರುತ್ತದೆ. ಈ ರೋಗವು ಒಂದು ಅಪಾಯಕಾರಿ ರೋಗ ಅಂತಲೂ ಹೇಳಬಹುದು. ಯಾಕಂದರೆ ನೆರಡಿ ರೋಗವು ಪ್ರಾಣಿಗಳಲ್ಲಿ ಬಂದ ತಕ್ಷಣ ಪ್ರಾಣಿಗಳು ಸಾವನ್ನೊಪ್ಪುತ್ತವೆ. ಸೊ ಆದ್ದರಿಂದ ರೈತರು ಇದರ ಬಗ್ಗೆ ಸುಮಾರು ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಈ ರೋಗವು ಒಂದು ಸೂಕ್ಷ್ಮಾಣು ಜೀವಿಯಾಗಿದ್ದು ಸೊ ಈ ಸೂಕ್ಷ್ಮಾಣು ಜೀವಿಯಲ್ಲಿ ಬೀಜ ಕಣಗಳು ಅಥವಾ ಕವಚ ನಾವು ಸ್ಪೋರ್ಸ್ ಅಂತ ಕರೆಯುತ್ತೇವೆ. ಸೊ ಈ ಸ್ಪೋರ್ಸ್ ವಾತಾವರಣದಲ್ಲಿ ಇದ್ದಾಗ ಈ ಸ್ಪೋರ್ಸ್ ವಾತಾವರಣದಲ್ಲಿ ಸುಮಾರು ವರ್ಷಾನುವರ್ಷ ಗಂಟ್ಲೆ ಅಥವಾ 40-50 ವರ್ಷ ವಾತಾವರಣದಲ್ಲಿ ಇದ್ದಾಗ ಅವುಗಳು ಸಾಯುವುದಿಲ್ಲ. ಆದ್ದರಿಂದ ಈ ರೋಗವು ತುಂಬಾ ಬೇಗನೆ ಹರಡುತ್ತದೆ. ಮತ್ತು ಹೇಗೆ ಈ ರೋಗ ಹರಡುತ್ತದೆ ಅಂದರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಕಳೆದು ಹೋದ ಮೊದಲು ಮಳೆಗಾಲ ಬಂದಾಗ ಈ ರೋಗದ ಬೀಜ ಕಣಗಳು ಅಥವಾ ಕವಚ ಅಥವಾ ಸ್ಪೋರ್ಸ್ ಏನಂತ ಕರಿತೀವಿ ಅವು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಲುಷಿತಗೊಂಡ ಮಣ್ಣಿನಲ್ಲಿ ಮತ್ತು ಕಲುಷಿತಗೊಂಡ ಮೇವಿನಲ್ಲಿ ಅಡಗಿಕೊಂಡು ಸೊ ಅದು ಆಹಾರದ ಮೂಲಕ, ಉಸಿರಾಟದ ಮೂಲಕ ಮತ್ತು ಚರ್ಮದ ಮೂಲಕ ಹರಡುತ್ತದೆ. ಮತ್ತು ಬೇಸಿಗೆ ಕಾಲದಲ್ಲಿ ಹರಡುವಂತ ಕೀಟಗಳು ಒಂದು ಕೀಟ ಮತ್ತೊಂದು ಕೀಟ ಕಡೆ ಹೋಗಿ ಅಲ್ಲಿಂದ ಇದು ರೋಗವನ್ನು ಹರಡುತ್ತದೆ. ಸೊ ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ ಈ ಪ್ರಾಣಿಗಳಲ್ಲಿ ಯಾವುದೇ ಪ್ರಾಣಿಗಳಲ್ಲಿ ಆ ಪ್ರಾಣಿ ಹತ್ತಿರ ಬಂದಾಗ ಆ ಪ್ರಾಣಿಯ ಹೊರಹೊಮ್ಮಿದ ದ್ರವದಲ್ಲಿ, ದ್ರವ ಅಂದ್ರೆ ಜೊಲ್ಲು, ಮೂಗಿನ ಸ್ರಾವ, ಸಗಣಿ ಇತ್ಯಾದಿ ಇವುಗಳಿಂದ ಕಲುಷಿತಗೊಂಡು ಅವುಗಳಲ್ಲಿ ಈ ರೋಗವು ಉತ್ಪತ್ತಿಯಾಗುತ್ತದೆ. ಸೊ ಈ ರೋಗದ ಲಕ್ಷಣಗಳನ್ನು ನಾವು ಹೇಳಬೇಕಂದ್ರೆ ಸೊ ಇದರಲ್ಲಿ ಅತಿಯಾದ ಜ್ವರ ಬರುತ್ತೆ. ಸೊ ಅತಿಯಾದ ಜ್ವರ ಅಂದ್ರೆ 104-106 ಡಿಗ್ರಿ ಫ್ಯಾರನ್ಹೈಟ್ ವರೆಗೂ ಇರುತ್ತದೆ. ಮತ್ತು ಆಹಾರ ಸೇವಿಸುವುದು ಕಡಿಮೆ ಮಾಡುತ್ತೆ, ಮತ್ತೆ ಮೆಲ್ಕ್ ಹಾಕುವುದಿಲ್ಲ, ಮತ್ತೆ ಇದು ರೈತರಲ್ಲಿ ಹಾಲಿನ ಉತ್ಪಾದನೆ ಕುಂಠಿತವನ್ನು ಮಾಡುತ್ತದೆ. ಮತ್ತು ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಕೆಲವು ಕಡೆ ಬಾವು ಕಾಣುವುದು. ಸೊ ಇದು ಬಾವು ಕಾಲು ಮತ್ತು ಮೈಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇದನ್ನು ಈ ತರ ಕಾಯಿಲೆಗಳು ಬಂದಾಗ ಕೆಲವೊಮ್ಮೆ ನಮ್ಮಲ್ಲಿ ಗುಣಪಡಿಸಕ್ಕೆ ಆಗೋದಿಲ್ಲ ಅಥವಾ ಗುರುತಿಸಕ್ಕೂ ಆಗೋದಿಲ್ಲ. ಯಾಕಂದರೆ ಇವುಗಳ ಕಾಯಿಲೆ ಬಂದ ತಕ್ಷಣ 4 ಮತ್ತು 6 ಗಂಟೆಯಲ್ಲಿ ಸಾವನ್ನೊಪ್ಪುತ್ತದೆ. ಸೊ ಅದರಲ್ಲಿ ಈ ನೆರಡಿ ರೋಗವು ಒಂದು. ಸೊ ಈ ರೋಗ ಬಂದಿದೆ ಅಂತ ಗೊತ್ತಾಗೋದು ಅಂದ್ರೆ ಅದು ಒಂದು ಮರಣೋತ್ತರ ಪರೀಕ್ಷೆ ಮಾಡಿದಾಗ ಅಥವಾ ಅದು ಸಾವನ್ನೊಪ್ಪಿದಾಗ. ಸೊ ಇದರಲ್ಲಿ ಸಾವನ್ನೊಪ್ಪಿದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಸೊ ಎಲ್ಲಾ ದ್ವಾರಗಳಿಂದ ಅಂದರೆ ಮೂಗು, ಬಾಯಿ ಮತ್ತು ಗುದದ್ವಾರದಿಂದ ರಕ್ತಸಾವು ಉಂಟಾಗುತ್ತದೆ. ಸೊ ಈ ರಕ್ತಸಾವು ಉಂಟಾಗೋದ್ರಿಂದ ಈ ರಕ್ತಸಾವು ಹೆಪ್ಪುಗಟ್ಟುವುದಿಲ್ಲ. ಸೊ ಇದು ಒಂದು ಮುಖ್ಯವಾದ ಗಮನಿಸಬೇಕಾದ ಅಂಶ. ಮತ್ತು ಇನ್ನೊಂದು, ಯಾವುದೇ ಪ್ರಾಣಿ ಸತ್ತ ನಂತರ ಅದರ ಬಾಡಿ ಅಥವಾ ಮೈ ಏನಂತ ಹೇಳ್ತೀವಿ ಅದು ಸೆಟೆದುಕೊಳ್ಳುತ್ತದೆ. ಬಟ್ ಆದರೆ ಈ ನೆರಡಿ ರೋಗ ಬಂದಂತ ಪ್ರಾಣಿ ಸತ್ತ ನಂತರ ಯಾವುದೇ ರೀತಿ ಸೆಟೆದುಕೊಳ್ಳುವುದಿಲ್ಲ. ಸೊ ಇದು ಒಂದು ಮುಖ್ಯವಾದ ಅಂಶ. ಸೊ ನಾವು ಇದನ್ನು ಆಬ್ಸೆನ್ಸ್ ಆಫ್ ರಿಗರ್ ಮೋರ್ಟಿಸ್ ಅಂತ ಕರೆಯುತ್ತೇವೆ. ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಸೊ ನಾವು ಸತ್ತಂತ ಪ್ರಾಣಿಗಳನ್ನು, ಈ ರೋಗದಿಂದ ಬಂದಂತಹ ಸತ್ತಂತ ಪ್ರಾಣಿಗಳನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡಬಾರದು. ಸೊ ಮರಣೋತ್ತರ ಪರೀಕ್ಷೆಯನ್ನು ಏಕೆ ಮಾಡಬಾರದು ಅಂದರೆ ಸೊ ನೀವು ಮರಣೋತ್ತರ ಪರೀಕ್ಷೆ ಮಾಡುವಾಗ ನಾವು ಸತ್ತಂತ ಪ್ರಾಣಿಯ ಬಾಡಿಯನ್ನು ಓಪನ್ ಮಾಡಿದಾಗ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವು ಹರಡಲು ಮುಂದಾಗುತ್ತದೆ. ಸೊ ಅದಕ್ಕಾಗಿ ನಾವು ಈ ಸತ್ತಂತ ಪ್ರಾಣಿಯನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡಬಾರದು. ಇದು ಒಂದು ಮುಖ್ಯವಾದ ಅಂಶ. ಮತ್ತು ಈ ರೀತಿ ಬಂದಂತಹ ನೆರಡಿ ರೋಗವನ್ನು ನಾವು ಹೇಗೆ ತಡೆಗಟ್ಟಲು ಮತ್ತು ಹೇಗೆ ಕ್ರಮವನ್ನು ವಹಿಸಬೇಕು? ಸೊ ಮೊದಲನೇದಾಗಿ ನಾವು ಜಾನುವಾರುಗಳಿಗೆ ಪ್ರತ್ಯೇಕವಾದ ಶುದ್ಧವಾದ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಬೇಸಿಗೆ ಕಾಲದಲ್ಲಿ ಕೀಟಗಳು ಪ್ರಾಣಿಗಳ ಮೈ ಮೇಲೆ ಕೂಡದಾಗೆ ಔಷಧಿಗಳನ್ನು ಬಳಸಬೇಕು. ಸೊ ಇನ್ನು ಅತ್ಯಂತ ಮುಖ್ಯವಾಗಿದ್ದು ಲಸಿಕೆ ಹಾಕಿಸಬೇಕು. ಸೊ ಈ ಲಸಿಕೆಯು ಲಭ್ಯವಾಗಿದ್ದು ಈ ಲಸಿಕೆಯನ್ನು ಎಲ್ಲ ಪ್ರಾಣಿಗಳು ಅಂದ್ರೆ 4 ತಿಂಗಳ ಮೇಲ್ಪಟ್ಟ ಎಲ್ಲ ಪ್ರಾಣಿಗಳಿಗೂ ನೀವು ಹಾಕಿಸಬೇಕು. ಸೊ ಮತ್ತು ಇದು ಲಸಿಕೆ ಯಾವಾಗ ಹಾಕಿಸಬೇಕು? ಸೊ ಲಸಿಕೆಯನ್ನು ನೀವು ಮಳೆಗಾಲದ ಬರುವ ಮುಂಚಿತವಾಗಿ ಲಸಿಕೆಯನ್ನು ಕೊಡಬೇಕು. ಸೊ ಹಾಗೆ ಕಾಯಿಲೆ ಬಂದಂತ ಪ್ರಾಣಿಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಬಟ್ ಆದರೆ ಇದು ರೋಗವನ್ನು ಕುಂಠಿತ ಮಾಡಬಹುದು. ಬಟ್ ಆದರೆ ಇದು ವಿಷಕಾರಿತವಾಗಿ ಹರಡಿದಾಗ ಇದನ್ನು ನಿಯಂತ್ರಣ ಮಾಡಲು ಕಷ್ಟಕರವಾಗುತ್ತದೆ. ಸೊ ಅದಕ್ಕಾಗಿ ನೀವು ಸೂಕ್ತವಾದ ಲಸಿಕೆಯನ್ನು ನೀಡಬೇಕು. ಮತ್ತು ಇದು ನೆರಡಿ ರೋಗ ಬಂದ ತಕ್ಷಣ ರೈತರು ತಾವೇ ಔಷಧೋಪಚಾರಿಯನ್ನು ದಯವಿಟ್ಟು ಮಾಡಬಾರದು ಮತ್ತು ತಕ್ಷಣವೇ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕು. ಸೊ ಏಕೆಂದರೆ ಇದು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಸೊ ಇದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಹರಡುವಿಕೆಯನ್ನು ಉಂಟು ಮಾಡುತ್ತದೆ. ಸೊ ಆದ್ದರಿಂದ ರೈತರು ತಾವು ರೋಗ ಬಂದ ತಕ್ಷಣ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕು ಮತ್ತು ಇನ್ನೊಂದು ಸತ್ತ ಪ್ರಾಣಿಗಳನ್ನು ಹಾಗೆ ವಿಲೇವರಿ ಮಾಡಬಾರದು. ಸೊ ಏಕೆಂದರೆ ಸೊ ನಾನು ಮುಂಚಿತವಾಗಿ ಹೇಳಿದ ಹಾಗೆ ಈ ಪ್ರಾಣಿಯ ಬೀಜ ಕಣಗಳು ಅಥವಾ ಕವಚ ಅಥವಾ ಸ್ಪೋರ್ಸ್ ಏನಂತ ಕರಿತೀವಿ ಸೊ ಅವು ವಾತಾವರಣಕ್ಕೆ ಬಂದ ತಕ್ಷಣ ಹರಡುವಿಕೆಯನ್ನು ಉತ್ಪತ್ತಿ ಮಾಡಲು ಮುಂದಾಗುತ್ತವೆ. ಸೊ ಆದ್ದರಿಂದ ಈ ಪ್ರಾಣಿಗಳ ಇಳುವರಿಯನ್ನು ಸೂಕ್ತ ಕ್ರಮ ವಹಿಸಬೇಕು. ಸೊ ಅದಕ್ಕಾಗಿ ಸೂಕ್ತ ಕ್ರಮ ಅಂದ್ರೆ ಸೊ ನೀವು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಸೊ ಆಳವಾದ ಗುಂಡಿ ತೋಡಿ ಸೊ ಅದರ ತೆಳಭಾಗದಲ್ಲಿ ಕ್ವಿಕ್ ಲೈಮ್ ಅಥವಾ ಸುಣ್ಣವನ್ನು ದಪ್ಪವಾಗಿ ಹರಡಬೇಕು. ಸೊ ಅದರ ಮಧ್ಯಭಾಗದಲ್ಲಿ ನೀವು ಸತ್ತ ಪ್ರಾಣಿಯನ್ನು ಮಲಗಿಸಿ ಅದರ ಮೇಲೆ ಸಂಪೂರ್ಣವಾಗಿ ಸುಣ್ಣದಿಂದ ಮುಚ್ಚಬೇಕು. ಸೊ ಈ ತರ ನೀವು ಮಾಡುವುದರಿಂದ ನೆರಡಿ ರೋಗದ ಬಂದಂತಹ ಪ್ರಾಣಿಯಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವವು ಹೊರಗಡೆ ಬರಲು ನಾವು ತಡೆಗಟ್ಟಬಹುದು. ಸೊ ಅದಕ್ಕೋಸ್ಕರ ರೈತರಿಗೆ ನಾನು ಸೂಚನೆ ನೀಡುವುದೇನೆಂದರೆ ಸೊ ನೀವು ಸತ್ತಂತ ಪ್ರಾಣಿಗಳನ್ನು ಅಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಹಾಕುವುದು ತಪ್ಪು. ಸೊ ಇದರಿಂದ ನೀವು ಒಂದು ಪ್ರತ್ಯಕ್ಷ ಪ್ರದೇಶ ಮಾಡಿಕೊಂಡು ಆ ಪ್ರದೇಶದಲ್ಲಿ ಈ ರೀತಿ ವಿಲೇವಾರಿ ಮಾಡಬೇಕು. ಸೊ ಈ ರೀತಿ ವಿಲೇವಾರಿ ಮಾಡೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ನಾನು ಮೊದಲೇ ಹೇಳಿದ ಹಾಗೆ ಈ ರೋಗ ಒಂದು ಪ್ರಾಣಿಜನ್ಯ ರೋಗವಾಗಿದೆ. ಸೊ ಪ್ರಾಣಿಜನ್ಯ ರೋಗ ಅಂದ್ರೆ ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತ ರೋಗ. ಸೊ ಅದರಾಗಿ ಅದು ಈ ರೋಗವು ಮನುಷ್ಯರಿಗೆ ಹರಡುತ್ತೆ. ಸೊ ಯಾವ ರೀತಿ ಹರಡುತ್ತೆ ಅಂದ್ರೆ ಸೊ ಈ ರೋಗವು ಸಾಮಾನ್ಯವಾಗಿ ಕುರಿ ಕಾಯುವರು ಮತ್ತು ಉಣ್ಣೆ ವ್ಯಾಪಾರ ಮಾಡುವವರಲ್ಲಿ ಕಾಮನ್ಯವಾಗಿ ಕಂಡು ಬರುತ್ತದೆ. ಸೊ ಈಗ ಕುರಿ ಕಾಯುವರಲ್ಲಿ ಮತ್ತೆ ಉಣ್ಣೆ ವ್ಯಾಪಾರ ಮಾಡಲು ಅವರ ಮನುಷ್ಯರಲ್ಲಿ ಯಾವುದೇ ರೀತಿಯ ಗಾಯ ಇದ್ದರೆ ಸೊ ಅದರಲ್ಲಿರುವ ಗಾಯದಲ್ಲಿ ಈ ಸ್ಪೋರ್ ಅಥವಾ ಅದರ ಬೀಜ ಕಣಗಳು ಏನಂತೇವೆ ಸೊ ಅದು ಗಾಯದ ಮುಖಾಂತರ ಮನುಷ್ಯನ ಒಳಗೋಗಿ ಈ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಮತ್ತು ಈಗ ಉಣ್ಣೆ ಮಾಡುವಂತ ವ್ಯಾಪಾರಸ್ಥರು ಸೊ ಉಣ್ಣೆ ಮಾಡುವಾಗ ಉಣ್ಣೆಯಲ್ಲಿರುವಂತಹ ಸ್ಪೋರ್ಸ್ ಅದನ್ನು ನಾವು ಉಸಿರಾಟ ಮಾಡಿಕೊಂಡಾಗ ಸೊ ಆ ಬೀಜ ಕಣಗಳು ಉಸಿರಿನ ಒಳಗೆ ಹೋಗಿ ಶ್ವಾಸಕೋಶಗಳ ಒಳಗಡೆ ಹೋಗಿ ಸೊ ಈ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಈ ರೀತಿ ಮಾಡುವ ರೋಗವನ್ನು ವೂಲ್ ಸಾಟರ್ಸ್ ಡಿಸೀಸಸ್ ಎಂದು ನಾವು ಕರೆಯುತ್ತೇವೆ. ಸೊ ಆದ್ದರಿಂದ ನೆರಡಿ ರೋಗ ಕಂಡು ಬಂದ ಒಂದು ಗ್ರಾಮದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಗ್ರಾಮಗಳಿಗೆ ಎಲ್ಲಾ ರಾಸುಗಳಿಗೆ ಮುಂಜಾಗ್ರತ ಕ್ರಮವಾಗಿ ನೆರಡಿ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಹೆಸರು ಡಾಕ್ಟರ್ ಪರಮೇಶನ್ ಬಾಸುರ್, ಸಹಾಯಕ ಪ್ರಾಧ್ಯಾಪಕರು, ಪಶು ಚಿಕಿತ್ಸಾ ಸಂಕೀರ್ಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ನನ್ನ ದೂರವಾಣಿ ಸಂಖ್ಯೆ 8147146831. ಧನ್ಯವಾದಗಳು. ಸರಿಗ ಇದು ಮುನ್ನೆಚ್ಚರಿಕವಾಗಿ ಲಸಿಕಾ ಕಾರ್ಯಕ್ರಮ ಅಂತ ಹೇಳಿದ್ರಿ, ರಾಷ್ಟ್ರವ್ಯಾಪಿ ಏನಾದ್ರೂ ಇದು ಜಾಗೃತಿಗೋಸ್ಕರ ಅಥವಾ ಈ ಒಂದು ಲಸಿಕೆಗೋಸ್ಕರ ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ? ಇದು ಲಸಿಕೆ ಜಾಗೃತ ಅನ್ನಕ್ಕಿಂತ ಮುಂಚೆ ಅಂದ್ರೆ ಇದು ನಾವು ಈ ಲಸಿಕೆಯನ್ನು ತಡೆಗಟ್ಟಬೇಕು. ಅಂದ್ರೆ ಯಾವ ಏರಿಯಾ ಯಾವ ಪ್ರದೇಶದಲ್ಲಿ ಈ ಲಸಿಕೆ ಈ ಜಾನುವಾರುಗಳಲ್ಲಿ ಈ ರೋಗ ಕಂಡು ಬರುತ್ತೆ ಆ ಪ್ರದೇಶದಲ್ಲಿ ಮಾತ್ರ ಈ ಲಸಿಕೆಯನ್ನು ಹಾಕುತ್ತೇವೆ. ಅಂದ್ರೆ 10 ಕಿಲೋಮೀಟರ್ ಇರು ಬರುವಂತಹ ಹಳ್ಳಿಗಳಿಗೆಲ್ಲ ಈ ಲಸಿಕೆಯನ್ನು ಹಾಕ್ತೇವೆ. ಆಮೇಲೆ ಈಗ ನೀವು ಹೇಳಿದ್ರಿ ಇದನ್ನ ಜಿನೋಟಿಕ್ ಡಿಸೀಸ್ ಅಂದ್ರೆ ಇದು ಮನುಷ್ಯರಿಗೆ ಕೂಡ ಹರಡುತ್ತೆ ಅಂತ, ಉದಾಹರಣೆ ಇದೆಯಾ ಸರ್ ಆತರ ಜಾನುವಾರುಗಳಿಂದ ಬಂದು ಮನುಷ್ಯರಿಗೆ ಬಂದು ಮತ್ತೆ ಅವರಿಗೆ ಸರಿ ಹೋಗಿರೋದು, ಅಂದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟಾದ್ಮೇಲೆ ಸರಿ ಹೋಗಿರೋ ಆತರ ಉದಾಹರಣೆ, ಅಥವಾ ಅವರಿಗೆ ಯಾವ ರೀತಿಯಿಂದ ನಾವು ವೈದ್ಯಕೀಯ ಚಿಕಿತ್ಸೆ ಕೊಡ್ಬೇಕಂತೀರಿ? ಸೊ ಇದು ಈ ರೀತಿ ಒಂದೊಂದು ಪ್ರದೇಶದಲ್ಲಿ ಈ ರೀತಿ ರೋಗವು ಕಂಡು ಬಂದಿದೆ. ಸೊ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಸೊ ಅದಕ್ಕಾಗಿ ನೀವು ಇದನ್ನ ಮುಂಜಾಗ್ರತೆ ವಹಿಸಬೇಕು. ಅಂದ್ರೆ ಮುಂಜಾಗ್ರತೆ ಮೀನ್ಸ್ ಎಲ್ಲ ನಿಮ್ಮ ಮನೆಯಲ್ಲಿರುವಂತ ಕುರಿ ಮತ್ತು ಮೇಕೆಗಳಿಗೆ ಸೂಕ್ತವಾದ ಲಸಿಕೆಯನ್ನು ಹಾಕಿಸಬೇಕು. ಸೊ ಆದ್ದರಿಂದ ಲಸಿಕೆ ಹಾಕಿಸುವುದರಿಂದ ಪ್ರಾಣಿಗಳಿಗೂ ಕ್ರಮ ತಡೆಗಟ್ಟಬಹುದು ಮತ್ತು ಮನುಷ್ಯರು ತಾವು ತಡೆಗಟ್ಟಬಹುದು ಇದನ್ನು. ಜೊತೆಗೆ ಈಗ ಇದರ ಒಂದು ಲಸಿಕೆಗೆ ಬಂದ್ರೆ ಇದು ಯಾವ ರೀತಿಯಿಂದ ಸರ್ಕಾರದಿಂದನೇ ಇದನ್ನ ಹಾಕಿಸ್ತಾರ ಅಥವಾ ಖಾಸಗಿಯಾಗಿ ಇದನ್ನ ಇದು ಮಾಡ್ತಾ ಇದಾರೆ ಸರ್? ಇದು ಒಂದು ಸರ್ಕಾರದಲ್ಲೇ ಇದು ಎಲ್ಲಾ ಪಶು ಚಿಕಿತ್ಸಾಲಯದಲ್ಲಿ ಈ ಲಸಿಕೆ ಲಭ್ಯವಾಗಿದ್ದು ಎಲ್ಲಾ ಪ್ರಾಣಿಗಳಿಗೂ ಹಾಕಿಸಬಹುದು. ಸೊ ಇದು ಒಂದು ಸರ್ಕಾರದಿಂದ ಬರುವಂತ ಲಸಿಕೆ, ಇದು ಯಾವುದೇ ರೀತಿಯ ಖಾಸಗಿ ಲಸಿಕೆ ಇರುವುದಿಲ್ಲ, ಇದು ಸರ್ಕಾರದಿಂದ ಬಂದಂತ ಲಸಿಕೆ. ಧನ್ಯವಾದ ಸರ್. ಇದುವರೆಗೆ ತಾವು ನೆರಡಿ ರೋಗ ಈ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ನೆರಡಿ ರೋಗ ಮತ್ತೆ ಇದರ ಒಂದು ಪ್ರಸರಣ ಬಗ್ಗೆ, ಇದರ ಒಂದು ಹರಡುವಿಕೆ ಬಗ್ಗೆ, ಮುಂಜಾಗ್ರತಾ ಕ್ರಮವಾಗಿ ನಾವೇನ್ ತಗೊಳ್ಬೇಕು ಮತ್ತೆ ಇದು ಯಾವ ರೀತಿಯಿಂದ ನಾವು ತಡೆಗಟ್ಟಬಹುದು ಅಂತ ನಮ್ಮ ರೈತರಿಗೆ, ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆ ಮಾಡತಕ್ಕಂತ ರೈತರಿಗೆ, ರಾಸುಗಳು ಸಾಕ್ತಕ್ಕಂತ ರೈತರಿಗೆ ತಾವು ಮಾಹಿತಿ ನೀಡಿದಿರಾ. ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕುರಿ ಸಾಕಾಣಿಕೆ. ಈ ಕುರಿತು ಹುಣಸೂರು ಗ್ರಾಮದ ಯುವ ರೈತರಾದ ಸುದೀಪ್ ಎನ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ಯುವ ರೈತರಿದ್ದಾರೆ, ಹುಣಸೋಡು ಗ್ರಾಮದ ಯುವ ರೈತರು ಇದ್ದಾರೆ, ಸುದೀಪ್ ಎನ್ ಅಂತ ಹೇಳಿ. ಇವರು ಮುಖ್ಯವಾಗಿ ಕುರಿ ಮತ್ತು ಆಡು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಕುರಿ, ಆಡು ಮತ್ತು ಮೇಕೆ, ಹೋತ? 15 ವರ್ಷದಿಂದ. 15 ವರ್ಷ, ಹೌದು. ನೀವು ಓದಿರೋದು ಎಲ್ಲಿ ತನಕ? 8ನೇ ಕ್ಲಾಸ್ ಓದಿದಿರಾ. ಯಾಕೆ ಮುಂದ್ ಓದಕ್ಕೆ ಏನಾಯ್ತು? ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಓದ್ಲಿಲ್ಲ. ಪ್ರಾಬ್ಲಮ್ ಅಂದ್ರೆ ಮನೆಯಲ್ಲಿ ಬೇಡ ಅಂತ ಹೇಳಿದ್ರ? ಇಲ್ಲ, ನಾವೇ ಬಿಟ್ಟಿದ್ದು. ನೀವೇ ಬಿಟ್ಟಿದ್ದೀರಾ? ಮನೆಯಲ್ಲಿ ಏನಂತಾರೆ, ಓದ್ ಯಾಕೆ ಬಿಟ್ಟಿದ್ ಅಂತ ಅಂದ್ರೆ? ಹೇಗೆ? ಏನು ಅನ್ಲಿಲ್ಲ, ಸುಮ್ನೆ ಆದ್ರು. ಸುಮ್ನೆ ಆದ್ರು. ಅಲ್ಲ, ಮನೆಯಲ್ಲಿ ತೊಂದ್ರೆ ಏನಾದ್ರು ನಿಮ್ಗೆ ಓದ್ಸಕ್ಕೆ ಹಣ ಕೊಡ್ಬೇಕು ಆತರ ಏನಂತಂದ್ರೆ? ಹಂಗೇನಿಲ್ಲ, ನಮ್ಮ ಅಜ್ಜಿ ತಿರೋದ್ರು ಅಂತ ನಾನ್ ಬಿಟ್ಟೆ, ಅದಕ್ಕೆ ಬಿಟ್ಟಿದ್ ನಮ್ಮ ಅಜ್ಜಿ ತೀರೋದ್ರು ಅಂತ. ಅಜ್ಜಿ ತೀರೋದ್ರು ಅಂತ ಬಿಟ್ಟೆ. 4 ಎಕರೆ ಜಮೀನ್ ಇದೆ. ಏನ್ ಬೆಳಿತೀರಿ? ರಾಗಿ, ಭತ್ತ, ಜೋಳ, ಹತ್ತಿ, ಇದು ತರಕಾರಿ ಎಲ್ಲ ಬೆಳಿತೀವಿ. ಇದು ಮಳೆ ಆಶ್ರಿತ ಮಾತ್ರ, ನೀರಿಲ್ಲ. ಮಳೆ ಬಿದ್ದಾಗ ಮಾತ್ರ. ಅಂದ್ರೆ ಕೃಷಿ ಕೆಲಸ ಮುಗ್ದ ತಕ್ಷಣ ಇದು ಮೇಕೆ, ಕುರಿ, ಆಡು ಸಾಕಾಣಿಕೆ ಹೋಗ್ತೀರ? ಹೆಂಗೆ? ಅದೇ, ಅದು ಮುಗ್ದ್ಮೇಲೆ ಈ ಕೆಲ್ಸಕ್ ಬರ್ತೀವಿ. ಇದು ನಿಮ್ಮ ಸ್ವಂತ ಕುರಿಗಳ? ಹೌದು, ನಮ್ದು ಸ್ವಂತಾನೆ. ಎಷ್ಟಿದಾವೆ? ಒಂದು 30 ಇದೆ ನಮ್ದು. 30? ಹಾ. ಈಗ ಇದರ ಒಂದು ಕೊಟ್ಟಿಗೆ ನಿರ್ಮಾಣಕ್ಕೆ ಬಂದ್ರೆ ಹಿಂಗೆ ತಗೊಂಡ್ ಹೋಗ್ಬಿಟ್ಟು ಮೇಯ್ಸ್ಕೊಂಡು ಬಂದ್ಬಿಟ್ಟು ಬಿಟ್ಬಿಡ್ತಿರೋ ಅಂಗಳದಲ್ಲಿ, ಅಥವಾ ಒಂದು ಗೋಡನ್ ತರ ಇರೋದ್ರೆ, ಅಥವಾ ಸ್ಕೂಲ್ ಜಾಗದಲ್ಲಿ ಬಿಟ್ಟಿರ್ತೀರಾ, ಅಥವಾ ಮನೆಯಲ್ಲಿ ಏನಾದ್ರು ಇದಕ್ಕೆ ಕೊಟ್ಟಿಗೆ ಕಟ್ಟಿದ್ರಿ? ಮನೆಯಲ್ಲಿ ಕೊಟ್ಟಿಗೆ ಕಟ್ಟಿದ್ವಿ. ಬೆಳಗಿಂದ ಸಂಜೆವರೆಗೂ ಮೇಯಿಸ್ತೀವಿ, ಸಂಜೆ ಮೇಲೆ ಮನೆಗೂ ಕೊಟ್ಟಿಗೆ ಮೇಲೆ ಕಟ್ತೀವಿ. ಕೊಟ್ಟಿಗೆಯಲ್ಲಿ ಕಟ್ತೀರಾ? ಕೊಟ್ಟಿಗೆ ಯಾವ ರೀತಿಯಿಂದ ನಿರ್ಮಾಣ ಮಾಡ್ಕೊಂಡ್ರಿ? ಮೇಲೆ ಏನ್ ಪಕ್ಕ ಟಿನ್ ಹಾಕಿದೀರಾ, ಇಲ್ಲ ಸುಮ್ನೆ ಒಂದು ಟಾರ್ಪಾಲಿನ ತರ ಹಾಕಿದೀರಾ? ಮೇಲೆ ಸೈಡ್ಗೆಲ್ಲ ಅಡಕೆ ದಬ್ಬೆ ಇದು ಕೊಟ್ಟಿದ್ದೀವಿ, ಮೇಲ್ಗಡೆ ಬೇಗಡೆ ಹಾಕಿದೀವಿ. ಕವರ್ ಹಾಕಿದೀರಾ? ಹೌದು. ಕವರ್ ಅಂದ್ರೆ ಟಾರ್ಪಲಿನ್ ತರನ? ಇದು ಹಂಚು ಆತರದೇನಿಲ್ಲ. ಇತ್ತು, ತೆಗೆದ್ಬಿಟ್ವಿ. ಯಾಕೆ? ಹಿಂದ್ಗಡೆ ಮನೆ ಕಟ್ಟಿದ್ವಿ, ಅದಕ್ಕೆ ತೆಗೆದ್ಬಿಟ್ವಿ. ಹಂಚ್ ತೆಗ್ದಾಕ್ಬಿಟ್ಟಿದ್ರೆ? ಈ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಕುಟುಂಬರು? ನಾವೊಂದು 6 ಜನ ಇದ್ದೀವಿ. ಯಾರ್ಯಾರು? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ನಮ್ ತಂಗಿ ಇಬ್ರು. ಮನೆಯಲ್ಲಿ ನೀವೇ ದೊಡ್ಡವರು? ಇಲ್ಲ, ನಮ್ಮಣ್ಣ ಒಬ್ಬ ಇದ್ದಾರೆ. ನಿಮ್ಮಣ್ಣವರು? ಅವ್ರೇನ್ ಮಾಡ್ತಾರೆ? JCB ಆಪರೇಟರ್. ಇಲ್ಲೇ ಈ ಊರಲ್ಲೇ? ಇವರು ಇಲ್ಲ, ಶಿವಮೊಗ್ಗದಲ್ಲಿ. ಒಂದು 15 ವರ್ಷ ಅಂತ ಹೇಳ್ತಾ ಇದೀರಿ ನೀವು. 15 ವರ್ಷದಲ್ಲಿ ನಿಮ್ಮ ಅನುಭವದಲ್ಲಿ ಈಗ ಈ ಕುರಿ ಸಾಕಾಣಿಕೆದ ಏನ್ ಅನಿಸ್ತದೆ? ಇದು ಲಾಭದಾಯಕ ಅನಿಸ್ತದ? ಲಾಭ ಅನ್ಸುತ್ತೆ, ಕಡಿಮೆ, ತುಂಬಾ ಕಡಿಮೆ. ಒಟ್ಟಾರೆ ಜೀವನ ಸಾಗಿಸಬಹುದು. ಹೌದು, ಜೀವನ ಸಾಗಿಸಬಹುದು. ಇಂತಿಷ್ಟು ಒಂದು ಹೆಣ್ಣು ಕುರಿಗಳಿಗೆ ಇಷ್ಟು ಹೋತಗಳು ಬಿಡಬೇಕಂತ ವೈಜ್ಞಾನಿಕವಾಗಿ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು. ನೀವ್ ಯಾವ ರೀತಿಯಿಂದ ಮಾಡ್ತಾ ಇದೀರಿ ಈಗ ಅದಕ್ಕೆ ಹೆಚ್ಚಿಗೆ ಮರಿ ತಗೋಬೇಕಂತಂದ್ರೆ? ಒಂದು ಇಲ್ಲ, ಈಗ ತರಬೇಕು, ಒಂದು 7-8 ತರಬೇಕು. ಮರಿ ಮಾಡ್ಬೇಕಂದ್ರೆ ಹೆಂಗೆ? ಮರಿ ಮಾಡ್ಬೇಕಂದ್ರೆ ಹೊರಗಡೆ ಹೋಗಿ ಇದು ಆಸ್ಪತ್ರೆಯಲ್ಲಿ ಅದಕ್ಕೆ ಇದು ಮಾಡ್ಕೊಂಡ್ ಬರ್ತೀನಿ. ಇಲ್ಲ, ಎಲ್ಲೇ 4-5 ತರ್ತೀವಿ, ಊಟ ತಂದು ಹಿಂಡಲ್ ಬಿಡ್ಕೊಂಡ್ ಬಿಡ್ತೀವಿ. ಹಿಂಡಲ್ ಎಷ್ಟು ಇದಕ್ಕೆ ಬಿಡ್ತೀರಿ? ಒಂದು 20-30 ಇರ್ತಾವೆ. 20-30 ಕುರಿಗಳಿಗೆ 4-5 ಹೋತ? ಬಿಡ್ತೀರಾ? ಇದು ಮಾಂಸಕ್ಕೆ ಮತ್ತೆ ಹಾಲು ಕೂಡ ಉಪಯೋಗಿಸ್ತೀರಾ? ಇದ್ರದ್ದು ಮಾಂಸಕ್ಕೂ ಉಪಯೋಗಿಸ್ತೀವಿ, ಹಾಲಿಗೂ ಉಪಯೋಗಿಸ್ತೀವಿ. ಹಾಲು ಅಂತಂದ್ರೆ ಎಷ್ಟು? ಒಂದು ಕುರಿ, ತಾಯಿ ಕುರಿ ಎಷ್ಟು ಹಾಲು ಕೊಡ್ತದೆ? ಹಾಲು ಹಿಂಡೋದಿಲ್ಲ, ಮರಿಗಳಿಗೆ ಬಿಟ್ಬಿಡ್ತೀರಾ? ಅದರದ ಹಾಲೆಲ್ಲಾನು. ಇದ್ರ ಜೊತೆಗೆ ಕೃಷಿ ಅಂತ ಹೇಳಿದ್ರಿ, ನೀರಿನ ಒಂದು ಅವಶ್ಯಕತೆ ಮಾಡ್ಕೊಂಡಿದೀರಾ ಇದರಲ್ಲಿ? ಇಲ್ಲ ಅಂದ್ರೆ ಖರ್ಚು ಬರುತ್ತಂತಾನ ಅಥವಾ ಖರ್ಚು ಮಾಡ್ಬೇಕಂತಾನ? ಸುಮ್ನೆ ವೇಸ್ಟ್, ಸುಮ್ನೆ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ತರಕಾರಿ ಬೆಳ್ಕೋಬಹುದಲ್ಲ ಹೊಲದಲ್ಲಿ ಮಾಡ್ಕೋಬಹುದು. ಅಂದ್ರೆ ನಾಲ್ಕು ಭಾಗ ಆಗುತ್ತೆ ಹೊಲದಲ್ಲಿ, ನಮ್ ಪಿಕಪ್ ಅವರೆಲ್ಲ ಇದಾರಲ್ಲ ಒಂದೊಂದು. ಈಗ ಒಟ್ಟಾರೆ ಎಲ್ಲ ಸೇರಿ ಇದ್ರಿ, ಎಲ್ಲ ಸೇರಿನೇ ಇದು ಮಾಡ್ತಾ ಇದ್ರಿ? ನಾವೊಬ್ರೆ ಮಾಡ್ತಾ ಇರೋದು, ನಮ್ ಚಿಕ್ಕಪ್ಪರು ಮಾಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ಬೋರ್ ಹೊಡಿಸಿಲ್ಲ. ಬೋರ್ ಹೊಡಿಸಿಲ್ಲ? ಇಲ್ಲ. ಅಂದ್ರೆ ನೀವು ಹಂಚ್ಕೊಂಡಿಲ್ಲ ಇನ್ನು? ಇಲ್ಲ. ಅದು ಮೊದಲಿನ ಪೂರ್ವಜರು ಯಾವ ರೀತಿಯಿಂದ ಕೃಷಿ ಮಾಡ್ಕೊಂತ ಬಂದಿರೋ ಅದನ್ನೇ ನೀವು ಮುಂದುವರ್ಸ್ಕೊಂಡ್ ಬಂದಿದ್ರಿ. ಹೌದು. ಭತ್ತ, ಮೆಕ್ಕೆಜೋಳ, ಹತ್ತಿ, ರಾಗಿ, ಗೊಬ್ಬರ ಏನ್ ಹಾಕ್ತೀರಿ? ಸರ್ಕಾರಿ ಗೊಬ್ಬರ ಹಾಕ್ತಿರೋ ಇಲ್ಲ ಮನೆ ಗೊಬ್ಬರ ಹಾಕ್ತೀರಾ? ಸರ್ಕಾರಿ ಗೊಬ್ಬರನೇ ಹಾಕೋದು. ಯಾವ್ದು? ಡಿಎಪಿ, ಯೂರಿಯಾ? ಬೀಜ ಎಲ್ಲಿಂದ ತಗೊಂಡ್ ಬರ್ತೀರಾ? ಇದು ಅಬ್ಲಿಗೆರೆ ಕೃಷಿ ಇಲಾಖೆಯಿಂದ. ಗೊಬ್ಬರ? ಗೊಬ್ಬರನು ಅಲ್ಲಿಂದ ಸೊಸೈಟಿಯಿಂದ. ಸೊಸೈಟಿ ಕೊಡ್ತಾರಲ್ವಾ ಗೊಬ್ಬರ? ಮನೆ ಎಲ್ಲಾ ಜನ ಸೇರ್ಕೊಂಡು ನೀವು ಮಾಡ್ತಿರೋ ಕೃಷಿ ಇಲ್ಲ ಹೊರಗಿನವ್ರಿಗೆ ಕೂಡ ತಗೊಳ್ತೀರಾ? ಇಲ್ಲ, ಮನೆಯವ್ರು ಸೇರ್ಕೊಂಡು ಮಾತ್ರ ಮಾಡೋದು. ಮನೇಲಿ ಸೇರ್ಕೊಂಡು ಮಾತ್ರ ಮಾಡ್ತೀರಾ? ಹೊರಗಿನವ್ರ ಕೂಲಿ ಯಾರು ತಗೊಳಲ್ಲ. ಮನೆಯಲ್ಲಿ ಜನ ಎಷ್ಟಿದ್ರೆ ಅಷ್ಟು ಹೋಗಿ ದುಡಿತೀರಾ ಅದು ಮಳೆಗಾಲದಲ್ಲಿ ಆ ಒಂದು ಬೆಳೆ ಬರೋ ತನಕ? ಈ ಕಳೆ ಅದು ತೆಗಿಬೇಕಾದ್ರೆ ಸಿಂಪಡಣೆ ಮಾಡ್ತೀರಾ ಇಲ್ಲ ಕೈಯಿಂದ ತೆಗಿಸ್ತೀರಾ? ಕೀಟನಾಶಕ ಉಪಯೋಗಿಸ್ತೀವಿ, ಕೈಯಿಂದ ತೆಗಿಸ್ತೀವಿ. ಕೈಯಿಂದ ತೆಗಿಸ್ತೀರಾ? ಕೀಟನಾಶಕ ಮತ್ತೆ ಕಳೆನಾಶಕ ಅಂತ ಹೇಳ್ತಾರಲ್ಲ, ಗೊತ್ತು, ಅದನ್ನು ಉಪಯೋಗಿಸ್ತೀವಿ. ಅದಾದ್ಮೇಲೆ ಈಗ ಕಳೆನಾಶಕ ಆಯ್ತು, ಮಧ್ಯಂತರ ಒಂದು ಕುಂಟೆ, ಎಡೆಕುಂಟೆ, ಎಡೆಕುಂಟೆ ಅಂತೀವಲ್ಲ, ಅದು ಇಲ್ಲ ಈಗ ಕಡಿಮೆ, ಈಗ ಯಾರು ಮಾಡ್ತಾ ಇಲ್ಲ ಅದೀಗ. ಮತ್ತೆ ಈಗ ಜಮೀನು ತಯಾರು ಮಾಡ್ಬೇಕಾದ್ರೆ ಟ್ರಾಕ್ಟರ್ನ ಇಲ್ಲ ಎತ್ತುಗಳನ್ನ? ಟ್ರಾಕ್ಟರ್. ಟ್ರಾಕ್ಟರ್? ಮನೇಲಿ ಎತ್ತುಗಳಿಲ್ಲ. ಇಲ್ಲ. ನಿಮ್ಮ ಊರಲ್ಲಿ ಈಗ ಇದು ಪಟ್ಟಣಕ್ಕೆ ಹತ್ರ ಇರ್ತಕ್ಕಂತ ಊರು, ಆ ರೀತಿ ಅನ್ಕೊಂಡು ನೀವು ದನಗಳು ಇಟ್ಟಿಲ್ಲೋ? ಇಲ್ಲ, ಸಿಗ್ತಾ ಇಲ್ಲ ಈಗ ಮಾಡೋರು ಯಾರು ಇಲ್ಲ ಅಂತ ಹೇಳಿ ಮಷೀನ್ ಇಂದ ಮಾಡ್ತಾ ಇದ್ರೆ. ಮಾಡೋರು ಇದೀವಿ, ನಾವೇ ಇದೀವಿ, ತಂದಿಲ್ಲ. ತಂದಿಲ್ಲ? ಇನ್ನೊಂದ್ ಎರಡು ವರ್ಷ ಬಿಟ್ಟು ತರ್ತೀವಿ. ಎರಡು ವರ್ಷ ತರೋದು ಒಂದು ಯೋಜನೆ ಇದೆ, ತರಬೇಕು ಮಾಡ್ಬೇಕು ಅಂತ. ನಿಮ್ಮೂರಲ್ಲಿ ಈಗ ದನಗಳು ಇಟ್ಕೊಂಡು ಎಷ್ಟು ಕುಟುಂಬ ಇರಬಹುದು? ತುಂಬಾ ಜನ ಇದಾರೆ. ಇದಾರೆ? ತುಂಬಾ ಜನ ಇದಾರೆ. ಅಂದ್ರೆ ದನಗಳಿಂದನೇ ಮಾಡೋದು ಎಲ್ಲ, ಜಮೀನು ಉಳ್ಮೆ ಮಾಡೋದು, ರಾಶಿ ಮಾಡೋದು, ಆ ತರದ್ದು ಇದೆ? ಇದೆ. ಅವ್ರು ಮಾಡ್ತಾರೆ? ಮಾಡ್ತಾರೆ ಅವರು. ಮತ್ತೆ ಈಗ ರಾಶಿ ಮಾಡ್ಬೇಕಂದ್ರೆ ಹಳೆ ಪದ್ಧತಿನ ಯೂಸ್ ಉಪಯೋಗಿಸ್ತೀರಾ ಇಲ್ಲ ಮಷಿನ್ಗಳು ಏನಾದ್ರೂ ಇದು ಮಾಡ್ತೀರಾ? ಮಷಿನ್ ಇದೆ, ಹಳೆ ಇದೆ. ಹಳೆದಂತಂದ್ರೆ ಇದು ತಗೊಂಡು ಕಟ್ಟಿಗೆ ತೊಡಕ್ ತಗೊಂಡು ಬಡಿಯೋದು ಅದೆಲ್ಲ ಮಾಡ್ತಾರೆ ನೋಡಿ? ಇಲ್ಲ, ಅದಿಲ್ಲ. ಟ್ರಾಕ್ಟರ್? ಎಲ್ಲ ಎಲ್ಲ ಟ್ರಾಕ್ಟರ್. ಟ್ರಾಕ್ಟರ್ ಇಂದಾನೇ ಮಾಡ್ತೀರಿ ಎಲ್ಲ? ಜೊತೆಗೆ ಈಗ ಇದು ಈಗ ನಾವು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳ್ತೀವಿ, ಈಗ ಮಾರ್ಕೆಟಿಗೆ ಬಂದ್ರೆ ನೀವು ಮನೆಗೋಸ್ಕರನೇ ಮಾರ್ಕ ಇದು ಮಾಡ್ತೀರಾ ಇಲ್ಲ ಮಾರ್ಕೆಟಿಗೆ ಒಯ್ದು ಹಾಕ್ತೀರಿ? ಮನೆಗೆ. ಎಲ್ಲ ಮನೆ ಬೆಳೆದಿದ್ದೆಲ್ಲ ಮನೆಗೆನ? ಮಾರ್ಕೆಟಿಗೆ? ಇಲ್ಲ, ಮಾರ್ಕೆಟ್ಗೆ ಹಾಕಲ್ಲ. ಇಲ್ಲ. ಒಟ್ಟಾರೆ ಏನ್ ಅನಿಸ್ತದೆ ನಿಮ್ಗೆ, ಕೃಷಿ ಜೊತೆಗೆ ಕುರಿ ಕೂಡ ಸಾಕಣೆ ಮಾಡ್ತಿದ್ದೀರಾ, ಜೀವನಕ್ಕೆ ಸಾಕಪ್ಪ ಅಂತ ಅನ್ಸುತ್ತಾ ಅಥವಾ ರೈತಾಕಿ ವರ್ಗದವರಿಗೆ ಇದು ನಮ್ಗೆ ಇಷ್ಟೇ ಸಾಕು ಅಂತ ಅನ್ಸುತ್ತಾ ಮತ್ತೆ ಇನ್ನೂ ಹೆಚ್ಚಿಗೆ ಏನಾದ್ರು ಮಾಡ್ಬೇಕನ್ಸುತ್ತಾ? ನಮಗೆ ಸಾಕಪ್ಪ, ಜೀವನಕ್ಕೆ ಸಾಕಾಗುತ್ತೆ ಅಂತ ಅಷ್ಟೇ. ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂತೀವಿ, ಮಿಕ್ಕಿದ್ ಕೊಟ್ಬಿಡ್ತೀವಿ. ಮಿಕ್ಕಿದ್ ಕೊಡ್ತೀರಾ? ಒಂದ್ ಎರಡು ವರ್ಷಕ್ಕೆ ಆಗುವಷ್ಟು ಇಟ್ಕೊಂತೀವಿ ನಾವೇ, ಮಿಕ್ಕಿದ್ ಕೊಟ್ಬಿಡ್ತೀವಿ. ಮನೇಲಿ ಈಗ ಮೆಕ್ಕೆಜೋಳ ಇಟ್ಕೊಳ್ಳಲ್ಲ, ಅದು ಕೊಟ್ಬಿಡ್ತೀವಿ. ರಾಗಿ ಇಟ್ಕೊಂತೀರಾ ಮನೆಗೆ ಬೇಕು? ರಾಗಿ, ಭತ್ತ ಇಟ್ಕೊಂತೀವಿ. ಭತ್ತನು ಮನೆಗೆ ಎಷ್ಟು ಬೇಕು ಅಷ್ಟು ಬೇಕು ಕೊಡ್ತೀರಾ? ಉಳಿದಿದ್ದು ಇದು ಭತ್ತದಲ್ಲಿ ಯಾವ ತಳಿ ಇಲ್ಲೇ ಲೋಕಲ್? ಆರ್ ಎನ್ ಆರ್, ಅಮಾನ್, ಜ್ಯೋತಿ, ಮತ್ ಯಾವ್ದಾವ್ದು ಇದೆ ಅದ್ ಗೊತ್ತಿಲ್ಲ. ನೀವು ಒಟ್ಟಾರೆ ಪ್ಯಾಕೆಟ್ ಅಲ್ಲಿ ತಂದಿದ್ದು ಬೆಳಿತೀರಾ? ಏನ್ ಅನಿಸ್ತದೆ ನಮ್ಮ ಒಂದು ಯುವ ನಿಮ್ಮ ಹಾಗೆ ಅಂದ್ರೆ ಯಾರು ಮಧ್ಯದಲ್ಲಿ ಸ್ವಲ್ಪ ಓದು ಬಿಟ್ಟಿರ್ತಕ್ಕಂತವ್ರಿಗೆ ಆಮೇಲೆ ಮುಂದೆ ಓದಕ್ಕೆ ಒಂದು ಅವಕಾಶ ಸಿಗದೆ ಇರ್ತಕ್ಕಂತ ನಮ್ಮ ಯುವ ರೈತರಿಗೆ, ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿ ಮಾತು ಏನು? ರೈತರಾಗಿ ನೀವು ನಿಮ್ಮಂತ ಯುವಕರಿಗೆ ಏನ್ ಹೇಳ್ತೀರಾ? ನೀವು ಕೃಷಿ ಮಾಡ್ರಪ್ಪ ಅಂತೀರಾ ಇಲ್ಲ ಏನ್ ಅಂತ ಹೇಳ್ತೀರಾ? ಓದ್ಬೇಕು, ಓದಿ ಕೆಲ್ಸ ತಗೋಬೇಕು, ಇಲ್ಲಾಂದ್ರೆ ರೈತರಾಗ್ಬೇಕು ಅಷ್ಟೇ. ಅಲ್ಲ, ರೈತರು ಈಗ ಜಮೀನ್ ಇದ್ದಿನವ್ರು ಬರ್ತಾರೆ. ರೈತರು ಜಮೀನ್ ಇಲ್ಲ ಅಂತಂದ್ರೆ? ಜಮೀನ್ ಇಲ್ಲ ಅಂತಂದ್ರೆ ಓದ್ಲೇಬೇಕಲ್ಲ. ಓದ್ಬೇಕು. ಜಮೀನ್ ಇದ್ದವ್ರು ಹೆಂಗೋ ಊರ್ ಕಡೆ ಕೊಂಡು ಹೋಗ್ಬಿಡ್ತಾರೆ. ಜಮೀನ್ ಇರ್ಲಲ್ಲ ಅಲ್ಲ ಅವ್ರೇ ಓದ್ಲೇಬೇಕಾಗತ್ತೆ. ಅವ್ರು ಓದ್ಬೇಕಂತ. ಧನ್ಯವಾದ ಸುದೀಪ್ ಎನ್ ಅವರೇ. ಇದುವರೆಗೆ ತಾವು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ತಮ್ಮ ಒಂದು ಕೃಷಿ ಅನುಭವಗಳನ್ನ ಹೇಳಿದಿರಿ. ಇದರ ಜೊತೆಗೆ ಕುರಿ ಸಾಕಣೆ ಮಾಡೋದು ಕೂಡ ತಾವು ಹೇಳಿದಿರಿ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ,

ಬಂದ.